ಆಮೇಲೆ ರೈತ ಅದನ್ನು ಅನುಭವಿಸಿ ಬರಬೇಕು. ಆ ವರ್ಷಕ್ಕೆ ಸರಿಯಾಗಿ ಅದನ್ನು ಪೂರ್ತಿ ಕೊಡಬೇಕು. 26 ಮುಡಿ ಅಕ್ಕಿ ಅಂದ್ರೆ 26 ಮುಡಿ ಅಕ್ಕಿಯೇ ಕೊಡಲೇಬೇಕು. ಅದು ಅಕ್ಕಿಯ ಭತ್ತವಾಗ ಅಕ್ಕಿ ಮುಡಿ. ಆ ಭತ್ತವನ್ನು ನಾವು ತಯಾರು ಮಾಡಿ ಒಣಕೆಯಲ್ಲಿ ಕುಟ್ಟಿ ಅಕ್ಕಿ ಮಾಡಿ ಅದನ್ನು ಮುಡಿ ಕಟ್ಟಿ ಅದು ಅವರ ಊರು ಮಂಗಳೂರಲ್ಲಿ ಇದ್ದದ್ದು ಅಲ್ಲಿಗೆ ನಾವು ಜನಗಳ ಮೂಲಕ ತಲೆಯಲ್ಲಿ ಹೊರಿಸಿ ದೋಣಿಯಲ್ಲಿ ಹಾಕಿ ಅಲ್ಲಿಂದ ಬಂದರಂತ ಇಲ್ಲಿ ಮಂಗಳೂರಿಗೆ ಬಂದು ಅಲ್ಲಿಂದ ಗಾಡಿಯಲ್ಲಿ ಹಾಕಿ ಗಾಡಿಯಿಂದ ಅವರ ಮನೆಗೆ ಬಾರೆಬಯಲು ಅಂತ ಒಂದು ಒಬ್ಬರು ದಣಿಯವರು, ಮತ್ತೊಬ್ಬರು ಮಣ್ಣಗುಡ್ಡೆ ಅಂತ ಒಬ್ಬರು ಇದ್ದರು. ಅವರಿಗೆ 26 ಮುಡಿ ಹಾಕಿ ಮತ್ತೊಬ್ಬರಿಗೆ 19 ಮುಡಿ ಹಾಕಿ ಕೊಡ್ತಾ ಇದ್ದೆವು. ಹಾಗೆ ಆ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಆದರೂ ಅವರಿಗೆ ಕೊಡುವಂಥದ್ದನ್ನು ಕೊಡುತ್ತಾ ನಾವು ಪೂರೈಸಿ ಬಂದವರು. ತದನಂತರ ಮತ್ತೆ ಅದು ಮಾಡುತ್ತಾ ಮಾಡುತ್ತಾ ಅದು ಸ್ವಲ್ಪ ಕುಂಠಿತಗೊಳಿಸಿದ ನಂತರ ಅದು ಒಂದು ಇದು ಕಾನೂನು ಬಂತು, ಉಳುವವನೇ ಹೊಲದೊಡೆಯ ಅಂತ. ಅದು ಸಾಧಾರಣ 75ರಿಂದ ನಂತರ 80ಕ್ಕೆ ನಮಗೆ ಅದು ಪೂರ್ತಿ ನಮಗೆ ಡಿಕ್ಲರೇಷನ್ ಕಾನೂನಲ್ಲಿ ನಮಗೆ ಅದು ಸಿಕ್ಕಿತು. ಅದರ ಮೌಲ್ಯ ನಾವು ದಣಿಯವರಿಗೆ ಕಟ್ಟಿದ್ದೇವೆ. ಈಗ ನಾನು ಅದನ್ನು ಅನುಭವಿಸಿ ಬರ್ತಾ ಇದ್ದೇವೆ. ಈಗ ಈ ಭತ್ತದ ಕೃಷಿ ಆಗ ಮಾಡ್ತಿದ್ದದನ್ನು ಮತ್ತೆ ಮುಂದುವರಿಸಿದ್ರ ನೀವು? ಮಾಡ್ತಾ ಇದ್ದೆವು. ಒಂದು 10 ವರ್ಷದಲ್ಲಿ ಅದನ್ನು ಎಷ್ಟು ಕಷ್ಟ ಆದರೂ ಮಾಡ್ತಾ ಇದ್ದೆವು. ಮತ್ತೆ ಮತ್ತೆ ಈ ಜನಗಳ ಬಹಳ ಕಷ್ಟ ಇತ್ತು. ಅದರ ನಂತರ ಅದು ಬೇಡ ಅಂತ ಸುಲಭದ ದಾರಿ ಎಲ್ಲರೂ ಬೇರೆ ದಾರಿ ಇಡುವಾಗ ನಾವು ಸಹ ಅದರ ಅವರೊಟ್ಟಿಗೆ ಅದನ್ನು ನೋಡಿ ನಾವು ಸಹ ಯಾವುದು ಯಾವುದು ಬೇರೆ ಅಡಿಕೆ ಮಾಡಿದ್ರೆ ಸುಲಭ, ಸ್ವಲ್ಪ ತೊಂದರೆ ಇಲ್ಲ, ಸುಲಭ, ಇಷ್ಟು ಕಷ್ಟ ಇಲ್ಲ ಅಂತ ಮನವರಿಕೆ ಆಗಿ ಹಾಗೆಲ್ಲ ಮಾಡ್ತಾ ಇದ್ದೆವು. ಆದರೂ ನೋಡಲಿಕ್ಕೆ ಹೋದ್ರೆ ಅದು ಸಹ ಕಷ್ಟವೇ, ಅದರಲ್ಲಿ ಅಡಿಕೆಯೂ ಕಷ್ಟವೇ, ಅದು ಅಡಿಕೆಯಲ್ಲಿ ಕಷ್ಟ. ಅದು ಇದಾದರೂ ಒಂದು ವೇಳೆ ಏನೂ ಇಲ್ಲದಿದ್ರೂ ಊಟಕ್ಕಾದರೂ ಆಗ್ತದೆ. ಇದು ಈಗ ಈಗಿನ ಪರಿಸ್ಥಿತಿಯಲ್ಲಿ ಅದು ಬೇಡ ಅಂತ ಹೇಳುವಂತ ಕೆಲವರ ಬಾಯಿಯಲ್ಲಿ ಬರುತ್ತಾ ಉಂಟು. ಅದು ಸರಿ, ಅಲ್ಲಿಯವರಿಗೆ ಮುಟ್ಟಿದೆ. ಹಾಗಾಗಿ ಆದರೂ ಅದನ್ನು ನಾವು ಮುಂದಿನ ಬಿಡ್ಲಿಕ್ಕೆ ಆಗುದಿಲ್ಲ, ಬಿಡ್ಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಹಿಂದೆ ಅಷ್ಟು ಕಷ್ಟ ಪಟ್ಟು ಹಿಂದಿನವರು ತಂದೆಯವರು ಮಾಡಿಟ್ಟಿದ್ದಾರೆ, ಅದನ್ನು ಹಾಳು ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ. ಹಾಗಾಗಿ ಆದಷ್ಟು ಕಷ್ಟ ಜನಗಳನ್ನು ರೂಢಿ ಮಾಡಿ ಹೇಗಾದರೂ ಅದನ್ನು ಮಾಡುತ್ತಾ ಬಂತೇವು. ಆದರೆ ಮುಂಚಿನ ಕಾಲದಲ್ಲಿ ಭತ್ತದ ಕೃಷಿ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು. ಯಾಕೆಂದರೆ ಆ ಕಾಲದಲ್ಲಿ 60ನೇ ಇಸವಿಯಲ್ಲಿ ಇದು ಪಂಪು ಇಲ್ಲ, ಕರೆಂಟ್ ಇಲ್ಲ, ಒಂದು ವಿಲಿಯರ್ಸ್ ಪಂಪ್ ಅಂತ ಸಿಕ್ಕುತ್ತಾ ಇತ್ತು. ಫಸ್ಟಿಗೆ ಕೊಡ್ತಾ ಇದ್ರು ಸರ್ಕಾರದ ಮೂಲಕ, ಸಬ್ಸಿಡಿಯಲ್ಲಿ ಸಿಕ್ಕುತ್ತಾ ಇದ್ದು. ಆ ಮೂಲಕ ನಾನು ಗದ್ದೆ ವ್ಯವಸಾಯ ಮಾಡ್ತಾ ಇದ್ದೆ. ಅಂದ್ರೆ 3 ರೀತಿಯ ಕೃಷಿ ಮಾಡ್ಲಿಕ್ಕೆ ಉಂಟು ಲೆಕ್ಕಾಚಾರದಲ್ಲಿ, ಕೆಲವರಿಗೆ ಗೊತ್ತುಂಟ ಇಲ್ಲ ಅಂತ ನಾ ಹೇಳುದಿಲ್ಲ. ಒಂದು ಎಣೆಲು, ಸುಗ್ಗಿ, ಕೊಳಕ್ಕೆ ಅಂತ. ಅಂದ್ರೆ ಜೂನ್, ಜುಲೈ, ಆಗಸ್ಟ್ ಅದು ಎಣೆಲು ಬೆಳೆ, ಅದು ಮಳೆಯ ಸಮಯ, ಮಳೆಯ ಸಮಯ. ಮತ್ತೆ ಸುಗ್ಗಿ ಅಂತ ಉಂಟು, ಅದು 3 ತಿಂಗಳಲ್ಲಿ ಅದು. ಈಗ ಜನವರಿಯಿಂದ ನಂತರ ಕೊಳಕ್ಕೆ ಅಂತ ಒಂದು. ಹಾಗೆ 3 ರೀತಿಯ ಬೆಳೆ ಮಾಡ್ಲಿಕ್ಕೆ ಆಗ್ತಾ ಇತ್ತು ಭತ್ತದ. ಎಲ್ಲ ಗದ್ದೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ನೀರಿನ ಆಶ್ರಯ ಇದ್ದಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನೀರು ಎಲ್ಲಿ, ಅದು ಎಷ್ಟು ನೀರು ನಮ್ಮಲ್ಲಿ ಅದಕ್ಕೆ ಬೇಕಾದಷ್ಟು ನೀರು ಇದ್ರೆ ಅಷ್ಟು ಭತ್ತದ ಕೃಷಿ ಮಾಡಬಹುದು, ನಾವು ನೋಡಿಯೇ ಮಾಡುವುದು. ನಿಮ್ಮಲ್ಲಿ ಎಷ್ಟು 3 ಬೆಳೆಯ ಗದ್ದೆ, ಎಷ್ಟು 2 ಬೆಳೆದು, ಎಷ್ಟು 1 ಬೆಳೆದು ಗದ್ದೆ? ನಮ್ಮಲ್ಲಿ ಸಾಧಾರಣ ಒಂದು 1 ಎಕರೆಯಲ್ಲಿ ಕೊಳಕ್ಕೆ ಮಾಡ್ತಾ ಇದ್ದೆವು, ಮತ್ತೆ ಒಂದು 3 ಎಕರೆಯಲ್ಲಿ ಇದು ಸುಗ್ಗಿ ಬೆಳೆ, 5 ಎಕರೆ ಟೋಟಲ್ ಆಗಿ ಎಣ್ಣೆಲು ಬೆಳೆ. ಹಾಗೆ ಆ ರೀತಿಯಾಗಿ ಮಾಡ್ತಾ ಇದ್ದೆವು. ಮತ್ತೆ ಹಾಗೆಲ್ಲ ಕಡಿಮೆ ಕಡಿಮೆ ಆಗುತ್ತೆ. ಆದರೆ ಮುಂಚಿನ ರೀತಿಯಲ್ಲಿ ನೋಡಿದರೆ ಈಗ ನೋಡುವಾಗ ಬಹಳ ಕಷ್ಟ. ಆ ಕಾಲದಲ್ಲಿ ಏತ ನೀರಾವರಿ ಅಂತ ಇತ್ತು, ಪಣೆ ಅಂತ. ಪಣೆ ಅಂತ ಅಂದ್ರೆ ಅದಕ್ಕೆ 3 ಜನ ಬೇಕೇ ಬೇಕು, ಆ ನೀರು ಆಯಿಸಬೇಕಿದ್ರೆ ಇದು ಬಾವಿಯಿಂದಾಗ್ಲಿ ಕಟ್ಟದಿಂದ ಕಟ್ಟ ಅಂತ ಹೇಳ್ತಾರೆ, ಈ ತೋಡಿಗೆ ಇದು ಮಣ್ಣು, ಹೌದು, ಆ ರೀತಿ ಮಾಡಿ ಅದರಲ್ಲಿ ನೀರು ತುಂಬಿಸಿ ಅದರಿಂದ ಇದು ಏತ ನೀರಾವರಿ. ಅದಕ್ಕೆ 3 ಜನ ಬೇಕೆ, 2 ಒಂದು ಹೊಂಡ ಮಾಡಬೇಕು, ಅದು ಅದಕ್ಕೆ ಒಂದು ಮಟ್ಟ ಉಂಟು, ಇಷ್ಟೇ ಎತ್ತರ ಇಷ್ಟೇ ಆಳ ಅಂತ ಒಂದು ಹೊಂಡ ಮಾಡಿ ಅದಕ್ಕೆ 2 ಹಾರಬೇಕು. ಇದು ಹುಲ್ಲಿನ ಹಗ್ಗ, ಬೇರೆ ರೀತಿ ಇದು ತಂಗಿಸಿದಂತ ಅದೇ ಆ ಕಾಲದಲ್ಲಿ ಇಲ್ಲ. ಹುಳ್ಳಿನಿಂದಲೇ ತಯಾರು ಮಾಡಿದಂತ ಹಗ್ಗ, ಆ ಹಗ್ಗದಲ್ಲಿ ಪಣೆ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ನಮ್ಮ ಸಾಗೋಣಿ ಮರದಿಂದ ಅದು ತಯಾರು ಮಾಡುದು ಆ ಪಣೆ ಅಂತ ಹೇಳುದು. ಅದಕ್ಕೆ ಹೆಸರುಂಟು, ಪಣೆ, ನುಗಪಣೆ, ಮರಾಯಿ, ಕರೆ, ಬರೋಣಿ, ಆ ರೀತಿ ಎಲ್ಲ ಅದಕ್ಕೆ ಬೇರೆ ಬೇರೆ ಹೆಸರುಂಟು. ಒಂದೊಂದು ಇದಕ್ಕೆ ಒಂದೊಂದಕ್ಕೆ ಒಂದೊಂದಕ್ಕೆ ಒಂದೊಂದು ರೀತಿಯ ಹೆಸರುಂಟು. ಆ ರೀತಿಯಾಗಿ ಈಗ ಅವರಿಗೆ ಈ ಕಾಲದಲ್ಲಿ ನೋಡ್ಲಿಕ್ಕೆ ಇಲ್ಲ, ಅದು ಯಾರಿಗೂ ಗೊತ್ತೂ ಇರ್ಲಿಕ್ಕಿಲ್ಲ. ಅದೆಲ್ಲ ನಮ್ಗೆ ಅಭ್ಯಾಸ ಉಂಟು, ಈಗಲೂ ಉಂಟು ನಮಗೆ. ನೀರು ಎತ್ತವರಿ ಮಾಡುದು, ಅದು ಇದು ತೊಡೆ ಮುಟ್ಟ ಅಂತ ಉಂಟು, ಅದರಲ್ಲಿ ನಿಂತು ಒಬ್ಬನೇ ಮಾತ್ರ, ಇಬ್ರು ಹಾರ್ಲಿಕ್ಕೆ ಆತ ಒಂದು ತಲೆಯಲ್ಲಿ, ಒಂದು ತಲೆಯಲ್ಲಿ ಮರಾಯಿ ಅಂತ ಉಂಟು. ಅದನ್ನೆಲ್ಲ ಸಿಕ್ಕಿಸಿ ಅವನ ಒಬ್ಬ ಅಲ್ಲಿ ಆ ತಲೆಯಲ್ಲಿ ನಿಲ್ಬೇಕು ನೀರಿದ್ದಲ್ಲಿ. ಈ ಹೊಂಡದಲ್ಲಿ ಇಬ್ರು ಹಾರ್ಬೇಕು ಅಲ್ಲಿಂದ ಹಗ್ಗ ಹಿಡಿದು. ಅವರ ಕೆಲಸ ಎಂತ? ಹಾರುದು ಮಾತ್ರ ಹಗ್ಗದಲ್ಲಿ ಹಿಡಿದು, ಕೆಳಗೆ ಕೆಳಗೆ ಹಾರುದು, ಮೇಲೆ ಬರುವುದು, ಅಲ್ಲಿಂದ ಕೆಳಗೆ ಹಾರುದು, ಅದೇ ಕೆಲಸ. ಸರಿ, ಬೇರೆ ಕೆಲಸ ಇಲ್ಲ. ಅದಕ್ಕೆ ಇಬ್ರು ಯಾಕೆ, ಒಬ್ರು ಸಾಕಾಗ್ಲಿಕ್ಕಿಲ್ವ? ಒಬ್ಬರಿಂದ ಈ ನೀರು ಸಾಕು ಬರುವುದಿಲ್ಲ, ಸಣ್ಣ ಮರ ಅಂತ ಉಂಟು, ಮರೆಯಲ್ಲಿ ಫುಲ್ ತುಂಬುದಿಲ್ಲ. ಮರೆಯಲ್ಲಿ ಫುಲ್ ತುಂಬಿದ್ರೆ ಒಬ್ಬನಿಗೆ ಅದ್ ಮೇಲೆ ತರಲಿ ಅವನ ಭಾರ ಸಾಕಾಗುದಿಲ್ಲ, ಸಾಕಾಗುದಿಲ್ಲ. ಅವು ಇಬ್ರಿಗೆ ಎಷ್ಟು ಸಾಕ ಅದೇ ರೀತಿಯ ಮರ ಅಂತ ಮಾಡ್ಲಿಕ್ಕಿತ್ತು. ಆ ಮರೆಯಲ್ಲಿ ಸುಮಾರು ಎಷ್ಟು ನೀರು ಸಿಗ್ತದೆ ಒಂದು ಸಲಕ್ಕೆ? ಸಾಧಾರಣ ಅದರಲ್ಲಿ ಒಂದು ಕೆಲವು ಸಣ್ಣ ಮರ ಅಂತ ಉಂಟು, ಅವರ ಭಾರದ ಮಿತಿ ಇರ್ತದೆ ಹಾರ್ಲಿಕ್ಕೆ, ಹಾರು ಎಷ್ಟು ಬರ್ತದೆ ಆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಸಣ್ಣ ಮರ ಇದ್ದು ದೊಡ್ಡದುಂಟು, ಒಂದು 20-50 ಲೀಟರ್ ನೀರು ಹಿಡಿಯುವುದುಂಟು, 100 ಲೀಟರ್ ನೀರು ಹಿಡಿಯುವುದು ಆ ರೀತಿಯ ಮರ ಅಂತ ಉಂಟು. ಅಂದ್ರೆ ಒಂದು ಎಕರೆ ಗದ್ದೆಗೆ ಒಂದು ಎಕರೆ ಅಂತ ಇಲ್ಲ ಆ ಕಾಲದಲ್ಲಿ, ಕಳಸೆ ಅಂತ, ಕಳಸೆ 3 ಕಳಸೆ 2 ಕಳಸೆ ಎಷ್ಟು ಬಿತ್ತು ಬಿತ್ತೀರಿ ಅಷ್ಟ್ರದ್ದು ಅಷ್ಟ್ರದ್ದು. ಅದಕ್ಕೆ ಆ ರೀತಿಯಾಗಿ ಹೇಳ್ತಾ ಇದ್ರು. ಆ ಮರ ಅಂತ ಇರುವುದನ್ನು ಹಾರುವವನಿಗೆ ಅದಕ್ಕೆ ಲೆಕ್ಕ ಉಂಟು, 500 ಮರ ಹಾರ್ಬೇಕು ಅವ. ಒಂದು 3 ಕಳಸೆ ಒಂದು ಮುಡಿ ಗದ್ದೆಗೆ ನೀರು ಹಾಕ್ಬೇಕಿದ್ರೆ 500 ಸಲ ಹಾರ್ಬೇಕು ಹಾರ್ಬೇಕು ಅವ. ಅದು ಸುಮಾರು ಎಷ್ಟೊತ್ತಾಗ್ತಿತ್ತು? ಅದು ಸಣ್ಣ ಗುಂಡಿ ಆದ್ರೆ ಪಕ್ಕ ಪಕ್ಕ ಅವರಿಗೆ ಬರ್ಲಿಕ್ಕೆ ಆಗ್ತದೆ, ಸ್ವಲ್ಪ ಆಳದ ನೀರು ಆದ್ರೆ ಸ್ವಲ್ಪ ದೊಡ್ಡ ಗುಂಡಿ ಅದು, ಅದು ಅವ್ರಿಗೆ ಬರುವ ಕಷ್ಟ ಆಗ್ತದೆ. ಹೌದು, ಈ ಕಾಲದಲ್ಲಿ ಅದನ್ನು ನೋಡಿದ್ರೆ ಬರ್ಲಿಕ್ಕಿಲ್ಲ, ಹಾರುದು ಬಿಡಿ ನೋಡಿದ್ರು ಅದರ ಹತ್ತಿರ ಬರುವ ಎಷ್ಟು ಕೊಟ್ರು. ಆ ರೀತಿಯಾಗಿ ನಾನು ಸಹ ಹಾರಿದ್ದು ಉಂಟು, ಅದು ಅಭ್ಯಾಸ ಮಾಡಿದ್ದೇನೆ, ನನ್ನ ತಂದೆಯವರು ಅಭ್ಯಾಸ ಮಾಡಿಸಿದ್ದಾರೆ. ನೀರು ಅದು ಆಯಿಸುದು ಅದು ದೊಡ್ಡ ಜವಾಬ್ದಾರಿ, ಎಲ್ಲಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅವ್ ಸೀ ಮೇಲೆ ಹೋಗ್ತಾನೆ, ಇವ ಹಾರಿದ್ರೆ ಇದರಲ್ಲಿ ಅವ ಹಿಡಿದು ಮೇಲೆ ಹೋಗ್ತಾನೆ, ಮತ್ತೆ ಕೆಳಗೆ ಬರ್ಬೇಕು, ಜಾಗ್ರತೆ ಬೇಕು, ಇಲ್ಲದ್ರೆ ಸಂಚುಕಾರ ಅವನ ಜೀವಕ್ಕೆ. ಆ ರೀತಿಯ ಕಷ್ಟ ಇತ್ತು ಆ ಕಾಲದಲ್ಲಿ. ಅಷ್ಟು ಕಷ್ಟಪಟ್ಟು ಬೇಸಾಯ ಮಾಡಿ ದಣಿಗಳಿಗೆ ಅಕ್ಕಿ ಗೇಣಿ ಕೊಟ್ಟು ಜೀವನ ಮಾಡಿಸುತ್ತಾ ಇದ್ದೆವು. ಆಗ ನಿಮಗೆ ಸುಮಾರು ಉಳಿತಿತ್ತ ಸ್ವಲ್ಪ? ಇಲ್ಲ, ಉಳಿಲಿಕ್ಕಿಲ್ಲ. ಅದು ಏನಂದ್ರೆ ಮುಂಚಿನವರದ್ದು ಒಂದು ಮಾತುಂಟು, ಯಾಕೆಂದ್ರೆ ದಣಿಯವರಿಗೆ ಅದು ಬಾಧಕ ಆಗಬಾರದು, ಅವರ ಮಾತಿಗೆ ತಪ್ಪಬಾರದು. ಆ ರೀತಿಯಾಗಿ ಅವರಿಗೆ ಎಷ್ಟು ಅವರು ಮೊದಲೇ ಗೇಣಿ ಚೀಟ ಅಂತ ಬರೀಲಿಕ್ಕುಂಟು, ಇಷ್ಟು ಗೇಣಿ ಇವನಿಗೆ ಕೊಡ್ಲಿ ಕೊಟ್ಟಿದ್ದೇನೆ, ನಾನು ಇಷ್ಟು ಗದ್ದೆ ಕೊಟ್ಟಿದ್ದೇನೆ, ಇಷ್ಟು ಸಮಯಕ್ಕೆ ಇಷ್ಟು ಕೊಡ್ಲೇಬೇಕು ಅಂತ ಅದರಲ್ಲಿ ಬರೆದುಂಟು. ಆ ರೀತಿ ಕೊಡದಿದ್ರೆ ಅವನಿಗೆ ವಾಯ್ದುಂಟು, ಆ ವಾಯ್ದೆಯವರಿಗೆ ಕೊಡದಿದ್ರೆ ಅವನು ಅವನಿಗೆ ಜಾಮೀನು ಕೊಡುದಿಲ್ಲ, ಮುಂದಿನ ಸಲ ಇಲ್ಲ ಇಲ್ಲ, ಅವನು ಬಿಟ್ಟು ಹೋಗ್ಬೇಕು. ಆ ರೀತಿ ಎಲ್ಲ ಕಾನೂನು ಇತ್ತು. ಈಗ ಇಷ್ಟು ನೀವು ಗದ್ದೆ ಮಾಡ್ತಾ ಇದ್ರಲ್ಲ, ಅಲ್ಲಿ ಯಾವ ಇದನ್ನ ಬೆಳೆಸ್ತಾ ಇದ್ರಿ ಗದ್ದೆಯಲ್ಲಿ ಅಂತ ಹೇಳಿದ್ರೆ ಯಾವ ತಳಿ? ತಳಿ ಮೊದಲೆಲ್ಲ ಮೊದಲನೇ ತಳಿಯ ಹೆಸರೇ ಬೇರೆ, ಈಗ ತಳಿಯ ಹೆಸರು ಬೇರೆ. ಮೊದಲಿನ ತಳಿಯ ಹೆಸರು ಹೇಳಿ. ಮೊದಲನೇ ಹೇಳಿ ಕಾಯಮೆ, ಸುಗ್ಗಿ. ಸುಗ್ಗಿ ಒಂದು ಬೇರೆ ಇತ್ತು, ಸುಗ್ಗಿ ಅಂದ್ರೆ ಸುಗ್ಗಿ ಅಂದ್ರೆ ಅದು ಸುಗ್ಗಿ ಮಾತ್ರ ಒಂದೇ ಬೆಳೆಗಾಗುದು, ಅದು ಬೇರೆ ತಪ್ಪಿಯಲ್ಲಿ ಹೋದ್ರು ಅದು ಆ ಸುಗ್ಗಿ ಬೆಳೆಯಲ್ಲೇ ಪಾಯ ಆಗುದು, ಅದು ಆಗುದಿಲ್ಲ. ಆ ರೀತಿ ಇತ್ತು ಸುಗ್ಗಿ. ಎಣ್ಣೆಲ್ನಲ್ಲಿ ಎಣ್ಣೆಲಿಗೆ ಕಾಯಮೆ, ಮಸ್ಕತ್ತಿ, ಮತ್ತೆ ಸಣ್ಣ ಕೋಟು, ದೊಡ್ಡ ಕೋಟು ಅಂತ ಇತ್ತು, ಜೇಬಿ ಅಂತ ಇತ್ತು, ಸಣ್ಣ ಜೇಬಿ ಅಂತ, ಅದು ಬೆಳ್ತಿಗೆ ಹಾಕಿ ಎಲ್ಲ ಒಳ್ಳೇದಾಗ್ತದೆ. ಆ ರೀತಿಯ ಮೊದಲಿನ ಭತ್ತ ಎಲ್ಲ ಆ ರೀತಿಯಲ್ಲಿ. ಐಆರ್ಐಟ್ ಎಲ್ಲ ಮತ್ತೆ ಬಂದದ್ದು ಅದು ಬಂದದ್ದೇ ಮತ್ತೆ ಅದು ಬಂದ್ರು ಅದು ಒಳ್ಳೆ ಎಲ್ಲ ಗದ್ದೆಗಳಿಗೆ ಅದು ಹಿಡಿಯುತ್ತಿರ್ಲಿಲ್ಲ. ಅಂದ್ರೆ ಆ ಕಾಲದಲ್ಲಿ ಮತ್ತೊಂದು ಕಷ್ಟ ಇತ್ತು, ಈ ದೊಡ್ಡದಾಗಿ ಬೆಳೆದು ನಿಂತರೆ ಅದು ಮಳೆ ಬಂದ ನಂತರ ಬಿದ್ದು ಕಟಾವು ಮಾಡ್ಲಿಕ್ಕೆ ಸಿಕ್ಕುವುದಿಲ್ಲ, ಕೊಳೆತು ಹೋಗುದು. ಆ ರೀತಿಯ ಕಷ್ಟ ನಷ್ಟ ಆಗ್ತಾ ಉಂಟು ರೈತನಿಗೆ. ಆ ರೀತಿಯಾದ್ರೂ ಕಷ್ಟ ಬಂದ್ರೂ ಅದನ್ನು ಬಿಡ್ಲಿಲ್ಲ ಮುಂದಿನ ಕಾಲದಲ್ಲಿ. ಈಗ ಎಲ್ಲ ಸಲಕರಣೆ ಸಿಗ್ತದೆ, ಸರ್ಕಾರದಿಂದ ಕೊಡ್ತಾರೆ, ಎಲ್ಲ ರೀತಿಯ ಸಹಕಾರ ಉಂಟು. ಆದರೂ ಜನರಿಗೆ ಮಾಡಲಿಕ್ಕೆ ಸ್ವಲ್ಪ ಅಸಾಧ್ಯ, ಉದಾಸೀನದ ರೀತಿ ಕಾಣ್ತದೆ. ಆದರೂ ನನಗೆ ಅದರಲ್ಲೇ ಈಗಲೂ ನೆಮ್ಮದಿ ಉಂಟು. ನಾನು ಈಗಲೂ ಕೃಷಿ ಮಾಡಿದೆ, ಕೆಲಸ ಮಾಡಲಿಕ್ಕೆ ಇದೆ. ಈಗ ನನಗೆ ಒಂದು 76 ವರ್ಷ ಪ್ರಾಯ ಆಯಿತು. ಆದರೂ ನನಗೆ ಸಾಧ್ಯವಾದಷ್ಟು ನಾನು ಕೆಲಸ ಮಾಡ್ತಾ ಇದ್ದೇನೆ. ಎಷ್ಟು ಸೆಂಟ್ಸಲ್ಲಿ ಮಾಡ್ತಾ ಇದ್ರಿ ಗದ್ದೆ? ಗದ್ದೆ 50 ಸೆಂಟ್ಸಲ್ಲಿ ಮಾಡ್ತಾ ಇದ್ದೆ. ಈ ವರ್ಷ ನಿಲ್ಲಿಸಿದ್ದೇನೆ, ಈಗ ನಿಲ್ಲಿಸಿದ್ದೇನೆ. ಜನ ಸಿಗದೆ ಅಲ್ಲ, ಈ ಕಾಡು ಪ್ರಾಣಿಗಳ ಬಾಧೆಯಿಂದ ಅದು ಸಿಕ್ಕುದಿಲ್ಲ ನಮಗೆ. ಎಂಜಿನ ತೊಂದರೆ ದಾದ ಐಟ್ ಒಂದು ಪಂಜಿ ಬತ್ತು ಪುರಳುಣಿ, ನವಿಲ್ ಬತ್ತದ ಕುರಾಲ್ನ ಜೊತೆ ತಿನ್ಮುಣಿ. ಓ ಆತಿದೆ. ಯಾವ ದುಂಬು ಇತ್ತಿಜ್ಯ? ದುಂಬು ಇತ್ತೀನಿ, ದುಂಬು ಇತ್ತಿಜಿ. ದುಂಬು ಪಣ್ಪುಣಕ್ಕೆ ಏನೋ ಭಾರಿ ಅಪರೂಪ. ಪಂಜಿಗುಂಡಿಗೆ ಏನೋ ಊಳಿಯ ಗಟ್ಟಡ ಮತ್ತೆ ಅದು ಮುಳ್ಪುಳು. ಈಗಾಗಲ್ಲ, ಅಂಗಳದ ಬದಿಯಲ್ಲಿ ಬರ್ತದೆ ರಾತ್ರಿ. ನಾಯಿಗಳು ಬೊಬ್ಬೆ ಹೊಡಿತಾ ಇದ್ದೆ ರಾತ್ರಿ. ಓ ಸರಿ. ಇದ ಇತ್ತೆ ಈ 75 ಹುಡುತು ಬೊಕ್ಕೈತೆ ಮಲ್ತಿನ ಕೃಷಿ ಐಟ್ ವಾವಾ ತಲಿತ ಉಂದುಪುರ ಮಲ್ತಾರೆ ಇತ್ತೇನ ಕೃಷಿ ಕೇಟ್ ಕೇಟ್ ಖಜೆ ಜಯ ಏನುಂಡು ಬುಲ್ದು ಜಯ ಉಂಡು ಬೊಕ್ಕ ಇತ್ತೆಪುರ ಎಮ್ಮಪ್ಪುರು ಬೊಕ್ಕ ಕೆಲವು ಪುರ ಹೊಸ ಬಿದೇಕುಲು ಕೊಳಕೇಪುರ ಅಭಿನಂಜಿನ ಹೊಸ ರೀತಿದ ಬಿದೇಕುಲು ಉಂಡು ಐಟ್ ಬಾಪುರ ಕೃಷಿ ಇಲಾಖೆ ಎಡ್ತು ಕಾಣುತ್ತೇನೆ ಅಂದ ಅಂದೆ ಐಟ್ ಎಡ್ಡೆ ಒಂದು ಬುಳೆ ಎಡ್ಡೆ ಐಟ್ ತಿಕ್ಕುಂಡು. ಇಂದು ಟ್ರ್ಯಾಕ್ಟರ್ ಟಿಲ್ಲರ್ ಇಂಚಿನ ಪುರ ಟ್ರ್ಯಾಕ್ಟರ್ ಟಿಲ್ಲರ್ ಆ ಕಾಲುಡು ದುಂಬು ಇಜ್ಜಾಂಡು ಇಜ್ಜಾಂಡು ಅಪಾಗ ಕಾಳಿ ಈ ಎರು ಕಟ್ಟದ ದತ್ತೊಂದಿತ್ತು ಈ ರಡ್ಡಿ ಮೂಜಿ ಜೋಡಿ ಎರು ಇತ್ತು ಅಮ್ಮೇರು ಪುಣಗ ಆ ಮೂಜಿ ಜೋಡಿ ಎರುಟಿದ್ದತ್ತ ಈ 5 ಎಕರೆ ಎಲ್ಲ ಸಾಗುಳಿ ಮಂತದ್ದು ಮುಗಿತದೆ ಅಂತ ಇತ್ತೆ. ಟಿಲ್ಲರ್ ಭಾರಿ ಸೌಕರ್ಯ ಮಸ್ತುಂಡು ಅಂಡೆ ಆಂಡಲ್ಲ ಕೃಷಿ ಮನ್ಪೇರೆ ಜನಕ್ಕಲೇಗಿ ಉದ್ದೇಶನ ಉಂಡು ಎಂಕ್ಲೇಗ್ ಪೂರ ಮನಸ್ಸುಂಡು ಅಂಡ ಮನಪುಣ ತಾಕತ್ ಕಮ್ಮಿ ಆದನು ಅಂಜ. ಇತ್ತೆ ಈ 50 ಸೆಂಟ್ಸ್ ಮಲ್ತೊಂತಿತ್ತಾರ ತಂದು ಐಟ್ ಬೇತೆ ಬೇತೆ ತಲಿತ ಮಲ್ತೊಂತಿತ್ತಾರ ಬೇತೆ ಬೇತೆ ತಲಿ ಕಜೆ ಬೊಕ್ಕ ಬುಲ್ದು ಜೈ 50 ಸೆಂಟ್ಸ್ ಇಡಿ ಮೂಜಿ ಬುಳೆ ಎಲ್ಲ ಮಲ್ತಿದೆ. ಓಹೋ 50 ಸೆಂಟ್ಸ್ ಇಡಿ ಎಂಕ್ಲೇಗೆ ಇಲ್ಲಾಡಿದ ಖರ್ಚಿಗೆ ಬಡ್ದಾತು ಅವನೇ ಅವು ಎತ್ತ ಬೇತೆ ಎಂಕ್ ಕ್ರಯ ಕಣ ಹೊಂದಿದ್ದ. ಇತ್ತೆ ಈ ವರ್ಷ ಮಾತ್ರ ಏನು ಮುಂತಾದೆ ನೆಕ್ ಬಡದು ನೆಕ್ ಬಂಡ ಕರ್ಣೆ ಸರ್ತಿ ಭಾರಿ ಮಸ್ತ್ ತೊಂದರೆ ಆದ ಮಂಡ ಭಾರಿ ಕೊಯ್ಯಿ ಪುಣೆ ಎತ್ತ ರಡ್ಡಿ ದಿನಕ್ಕೂ ದುಂಬು ಅವು ಐನ್ ಸರ್ವನಾಶಮ ಅಂತ ಉಂಟು ಪಂಜಿ ಬತ್ತು ಐಕೆ ಎಂಜಿನ ಅಂಡಲ್ಲ ಐಕೆ ವ್ಯವಸ್ಥೆ ಮಲ್ಪೇರಿ ದಾಲಜಿ ರಾತ್ರಿ ಮತ್ತೆ ಬೋಡು ಐಕೆ ಅಪ್ಪ ಪುಣಂಜಿನ ಎಂಕೆಲ್ಲ ಅಂದೂಲ ಬೋಡು ಪೋಡಿಗೆಲ್ಲ ಉಂಡಂತೆ ಐತೆ ಅಪ್ಪಂಡ ಅವು ನಮ್ಮ ಕೋಪದ ಮಿತ್ತು ನಮ್ಮ ಮಿತ್ತು ಬತ್ತ ನಮ್ಮನೆ ನೋಡ್ಬೇಕು ಅಟ್ಯಾಕ್ ಮಾಡ್ಬೋದು ಐಕೆ ಬಡದು ಪೋಯರ್ಲ ಧೈರ್ಯಜ್ಜಿ ದುಂಬು ಪುರ ಎಂಕುಲು ರಾತ್ರಿ ಹಿಡ್ದು ಬೋಂದಿತ್ತು ತೋಟದಲ್ಪ ಪುರ ಬೋಂದಿತ್ತು ಇತ್ತೆ ಅಪ್ಪುಜಿ ಇತ್ತೆ ಪೋಯರ್ಲ ಧೈರ್ಯಜ್ಜಿ ಐತ ಆತು ಒಂದುಂಡು ಕಷ್ಟ ಉಂಡು. ಇದೆ ಈರ ಅವೇನು 5 ಎಕರೆ ಇತ್ತಿನ ಇಟ್ಟು ಪುರ ಕಂಗದ 5 ಎಕರೆ ಬಂಡ ಹೆಂಗ ಪೂರೈತೆ ನಮ್ಮ ಕುಟುಂಬದ ಕಲೆಗೇನು ಸರಿ ಕಂಗ ಇತ್ತೆ ಏನಡ 2 ಎಕರೆ ಮೋಹಿತ್ ನಗರ ಇಂದು ಪುರ ಹೊಸ ತಳಿ ಈ ಸರ್ತಿ ಒಂಜಿ ಮಾತ್ರ ದೀತೆ ಹೊಸ ಒಂಜಿ ಮಂಗಳ ಒಂಜಿ 200 ಇದೀತೆ ಬೊಕ್ಕ ಪೂರ ದುಮ್ಮುದನೆ ಏತ್ ವರ್ಷ ಅಂಡವು ಒಂದೆಂತೇನೆ ದಿವಂದತ್ತೀನಿ ಅವೇ ಈ ನೆತ್ತ ಜನಕುಲ್ನ ಭತ್ತದ ಕೃಷಿ ಮಣ್ಪೇರೆ ಅಂತೆ ಬಂಗಾ ಪುಣೆ ಹಿಡಿದು ಬೋಡಾದು ಒಂದೆಂತೇನೆ ಕಮ್ಮಿ ಮಂತ್ ಒಂದು ಬರ್ತದೆ ಇತ್ತೆ ಪೂರ 2 ಎಕರೆ ಎಲ್ಲ ಮುಗಿಯೊಂದು ಬತ್ತಲಾಗ ತೋಜು ಇತ್ತೆ ಕಂಗದ ಕೃಷಿ ಮಲ್ಪನಾಗ ಇರೆಗ ಐಕ್ ನೀರು ಇಂದು ಪೂರ ವ್ಯವಸ್ಥೆ ಪೂರ ಸರಿ ಉಂಡ ಐಕೆ ಇತ್ತೆ ನೀರು ಬಂಡಾಗ ಬೋರ್ದ ನೀರು ತುಂಬಾ ಪಣೆಟ್ಟು ಹೋಯ್ತು ಒಂದಿತ್ತೀನಿ ಅಂದ್ರೆ ಬೋರ್ ನೀರು ಇಡಿ ಸ್ಪ್ರಿಂಕ್ಲರ್ ಮಾಡಿದ್ವಿ ಅದಕ್ಕೆ ಬೋಡಪ್ಪನ ವ್ಯವಸ್ಥೆ ಮಂತದ್ದು ಏನು ಮಂತೊಂದುಲ್ಲ ಅದಕ್ಕೆ ಗೊಬ್ಬರದ ಪುರ ಗೊಬ್ಬರದ ವ್ಯವಸ್ಥೆ ಒಂಜಿ ರಡ್ಡಿ ಪೆತ್ತಲು ಸಾಂಗೊಂದಿತ್ತೀನಿ ಇತ್ತೆ ಇತ್ತೆ ಮತ್ತೆ ಎಂಕಲ ಮತ್ತೆ ಕೆಲಸ ಮಾಡ್ಬೇರಂತೆ ಇಲ್ಲ ಜನ ಕಮ್ಮಿ ಉಂಡ್ಲಿ ಜೋಕುಲು ಮತ್ತೆ ಕೆಲಸ ಉಡುಪು ಪೋಪೇರಿ ಅಗಲಕಲ್ನ ಕೆಲಸ ಉಡುಪು ಓಪನ್ ಹಿಡ್ದವರ ಮತ್ತೆ ಕಷ್ಟ ಅದು ಎಂಚ ಅವಲ ಅಂತ ಕಮ್ಮಿ ಅವಂದು ಬೈದನು ಪಕ್ಕ ದುಂಬು ಪುರ ಉಂಡ ಅವೇ ದುಂಬು ನಮ್ಮ ಕೃಷಿ ಮಣ್ಪೇರೆ ಉಲ್ಲಾಸ ಉಂಡ ಇಲ್ಲಲ್ಲಿ ಬೋಟದ ಜನಕ್ಕಲು ಇತ್ತೇರಿ ಮಿಗ್ಗಿ ಬೆಳೆಯನ ಜೋಕುಲು ಅಕ್ಕಲು ಒಟ್ಟಿಗೆ ಮತ್ತೆ ಸೇರಿದ್ವಿ ಇಲ್ಲದಕ್ಕೂ ಕೆಲಸ ಮಂತ್ರ ಮಾತ್ರ ಲಾಭದಾಯಕ ಅಂತಂದೆ ಪಿದ್ದ ಜನ ಕಾಣತ್ತದ ಅಂತಂದ್ರೆ ಇಟ್ಟದಲ್ಲ ತಿಕ್ಕೇರಿ ಸಾಧ್ಯ ಜಿ ಅಪಕದ ಹಿಂಗಲ್ಲ ಅಮ್ಮೇರನ ಕಾಲುಡು ಅಪಕ ಬೋಟದ ಜನಕಲ್ನ ಕೆಲಸ ಉಂಡ ಅಂದ್ ಕೇಂದ್ರ ಬರ್ಬಣ ಸಮಯ ಇತ್ತೇನೆ ಅಪಕ 60-65 70 ಇಸ್ವಿ ಮುಟ್ಟಲ್ಲ. ಐದೊಕ್ಕ ಜನಕ್ಕೆಲ್ಲ ಈ ಬಲ ಮಂಡಲ ಬರ್ಪಣ ಕುಡಿದಿರ ಆ ರೀತಿಯ ಪರಿಸ್ಥಿತಿ ಆದನು. ಅಂಚ ಈ ಕೃಷಿ ಜನಕ್ಕೆ ಕೃಷಿ ಬುಡ್ಚಿಂದ ಕಾರಣ ಆತಿ ಬೊಕ್ಕ ಮಾತ ದುಮ್ಮಡ್ದು ಮಸ್ತ್ ಸೌಕರ್ಯ ಮಸ್ತ್ ಉಪಕಾರ ಉಂಟು. ಸರಕಾರದ ಬೋಡಾಪುನ ಸವಲತ್ತು ಪೂರ ತಿಕ್ಕೊಂಡು ಭತ್ತದ ನವೇ ಬಿತ್ತಿ ತಿಕ್ಕೊಂಡು ಬೋಡಾಪುನ ದೈಕುಳು ತೋಟಗಾರಿಕೆ ದೈಕ್ ತಿಕ್ಕೊಂಡು ಮಾತಲ ತಿಕ್ಕೊಂಡು ಅಂಡ್ ಆಯ್ನ ಮಲ್ಪುಣಂಚಿನ ಮಾತೇ ಪ್ರತಿಯೊಂದಿಗೆಲ್ಲ ಜನ ನೇಮ್ ಅಂತಂದ ಆಯ್ತು ದಾಲ ತಿಕ್ಕರ ಸಾಧ್ಯ ನಿಜ್ಜಿ ಕೃಷಿಕ್ಕಾಗಿ ಪಣಿಯರ ಮಾತ್ರ ಒಕ್ಕ ಇತ್ತದ ಪರಿಸ್ಥಿತಿ ದಾದವಂಡ ಪಣಪೇರು ಸರಕಾರ ಅಕ್ಕಲಕ್ಕಲೆ ಮಲ್ತದ ಅಕ್ಕಲಕ್ಕಲೆ ಮಾರುಣಂಚಿನ ವ್ಯವಸ್ಥೆ ಮಾಡ್ಬೋಣ ಆಂಡಲ ಇಟ್ಟು ಬುಳೆಪಾದಿ ಕೊಣಪುಣ ಪೊರ್ತು ಗಣಕ ರೇಟ್ ಇಜ್ಜಿ ಹೆಂಗೆ ಇತ್ತೆ ರೇಟ್ ಇಜ್ಜಿ ಮಣ್ಪೇರು ಅಪ್ಪ ಮೇಣ ಆ ಕಷ್ಟದ ಪೊರ್ತು ಮೇ ಕೊರಂದೆ ಉಪಾಯ ಇಜ್ಜಿ ಮೇ ಕೊರಡಾಬೋಣ ಲಾಭದಾಯಕ ಅಂತ ಏರಾಬುಜಿ ಆ್ಯಂಡ್ ಖರ್ಚಿಗೆ ಬಿಡೋದು ಲೋನ ಹೋಗೋಣ ಮಲ್ತಿದ್ದಿತ್ತಂದ್ರೆ ಆ ಖರ್ಚಿಗೆ ಗಣಕ ಕಮ್ಮಿ ಇದ್ದ ಕಮ್ಮಿಗೆ ಚೆನ್ನಾಗಿ ಕೊರಡಾಬೋಣ ಆಂಡಲ ಕೃಷಿಕ್ಕಾಗಿ ಆಯ್ಪಣ್ಣ ಬೆಲೆ ಅಂದ್ರೆ ವೈಕಲ್ ಸಿಕ್ಕರೆ ಸಾಧ್ಯನೇ ಇಜ್ಜಿ ಮಾತಿಕ್ಕಲ ಉಪೇರ ಉಂಡು ಐಕ್ ಬೋಡಾಪುನ ಬೆಲೆ ಉಂಡು ತಾರಾಯಿಗಳುಂಡು ಬೊಂಡೋಗುಂಡು ಬಜ್ಜಿಗುಂಡು ಮಾತ್ರ ನಾಂಡ ಪಣಿಯರ ಮಾತ್ರ ತಂದೆ ಕೃಷಿಕ್ಕಾಗಿ ಮಂತ್ನಾಗ ಐತ ಲಾಭದಾಯಕ ಅಂದ್ರೆ ಪಣಪುಣ ಅಂತ ಕಷ್ಟ ಅಂತ ತೋಜು ನಿನ್ನ ಇತ್ತೆ ಬಜ್ಜೈತ ಸಂಗತಿ ಬರ್ತುಂಡ ಇರು ಸಾಂಪ್ರದಾಯಿಕ ಅದು ದುಂಬುಡ್ತೆ ಬತ್ತಿನೈನೆ ಇರು ಮಲ್ತೊಂದು ಐಟ್ ಒಂದೆ ಬುಲೆ ಒಂದೆ ಕಮ್ಮಿ ಇಂದು ಬಂಡ್ಪೇರ ಅಂದ ಬುಳೆ ಈ ಸಲ ಮಸ್ತ್ ಮಾತೇರಲ್ಲ ಮಾತೇರಲ್ಲ ಬಂಡ್ಪೇರ ಅವೆ ಪಂಡ ಕರಿನ ಸರ್ತಿಡಿ ಒಂಜಿ ಬರ್ಸ ಈ ಮುರಣಿ ಈ ಸರ್ತಿಲ್ಲ ಬೈದು ಮುರಣಿ ಬರ್ಸ ಬೈದನು ಆ ಬರ್ಸದ ತೊಂದರೆ ಆತರ ಈ ಕುಬೇಟ್ ನೀರು ಕುಳ್ಳುಂಡ ನನ ಬುಡ್ಪುಣ ಫಿಂಗರ್ ಪೆಟ್ಟಾಬಣ ಬಂಡ್ಪೇರಿ ಅವು ಕೆಲವು ಸೋದನೆ ಮಲ್ತಿದ್ದೇರಿ ಕೆಲವು ದಕ್ಕಲು ಬಂಡ್ಪೇರಿ ಫಿಂಗರ್ ಅನ್ನ ಕುರಿ ಒಂದುಂಡು ಒಂದು ಅಂಜಿನ ಅವು ಕರಿನ ಸರ್ತಿಲ್ಲ ಆ ಅಂಜಿನ ಆಯ್ರೆ ಕಾರಣ ಅಂತ ಬಂಡ್ಪೇರಿ ಈ ಸರ್ತಿಲ್ಲ ಅಂಜೇನೈತೆ ಬರ್ಸ ಕೆಲವು ದಿಕ್ಕ ಮುರಣಿ ಬರ್ಸ ಬೂರ್ದು ನಿಂಕ ನಾಲ್ಪಲ್ಲ ಬೂರ್ದು ಅಂಚೆನ ಈ ಕರಿನ ಸರ್ತಿ ಹಿಡಿದು ಈ ಸರ್ತಿ ಅರ್ಧ ವರ್ಷ ಬಜ್ಜಿ ಕಡಿಮೆ ಫಸಲು ಮಾತಿರಲಿಲ್ಲ ಇದೆ ಐತ ಒಟ್ಟು ಇರು ಮಂಗಳಲ್ಲ ದೀತರಂದು ಬಂಡರು ಮಂಗಳ ಐತೆ ಎಡ್ಡೆ ಎಂದು ಕೊರ್ಪುಂಡವು ಮಂಗಳ ಬಂಡ ಎಂಕೈತ ಮಂಗಳದ ಎಂಡ ಇತ್ತಿನಟ ಫಲವೈದಿನಟ್ಟು ಇಜ್ಜಿ ಎಂಕೈತ ದಿಂಜಿ ಅನುಭವ ಇಜ್ಜಿ ಅಂಡ ಕೆಲದಕ್ಕಲು ಪಣಪೇರು ತೊಂದರೆ ಇಜ್ಜಿ ಮಂಗಳ ಬಂಡ ಮತ್ತೆ ತೂಕ ಕಡಿಮೆ ಅಂಡ ಫಸಲ್ ಎಡ್ಡೆ ಬರ್ಬೋದು ಪಣಪೇರು ಅಂಚಾತ ಇರುದಿದೆ ಅಂದೆ ಇತ್ತೆ ಗೊಬ್ಬರ ಇರು ಬಂಡರು ನಿಕ್ಲೇನ ಪೆತ್ತ ಉಂಡು ಐತವೇ ಗೊಬ್ಬರ ಬಾಡೋಂತಿತ್ತಾರ ಬೇತೆ ಇಂಜಿನ ಅಂಡಲ ಬಾಡೋಂತಿತ್ತಾರ ಬೇತೆ ಎಂಗಲು ಗವರ್ಮೆಂಟ್ ಗೊಬ್ಬರ ಗೊಬ್ಬರ ಬಾಡೋಂತಿತ್ತ ಯಾರ ನಿಕ್ ಅಂತ ಹೊಸತ್ತಿತ್ತೆ ಬೇತೆ ಕುರಿ ಕೋಳಿ ಈ ಸಲ ಈ ಸಲ ಪಾಡ್ದೆ ಇಂಜಿನ ಬರ್ಪುಣಿ ಬರ್ಪುಣಿ ಫಸಲ್ ಇಂಜಿನ್ ಅಂದ್ರೆ ಗೊತ್ತಾವಡಾತಿ ಸುಟ್ಟು ಮಣ್ಣು ಪೂರ ಮಲ್ತೊಂದು ಮಲ್ಪೋ ಅವು ಮಲ್ಪೋ ಇಂಗ್ಲು ಬುಡ್ಚಂದ ವೇಸ್ಟ್ ಇದೆಲ್ಲ ತೋಟದ ಈ ಕಂಗ್ ಪೂರ ಕುಂಬೈನ ಅಯ್ನ ಪೂರ ಪಾಡ್ದು ಒಂದು ಮಣ್ಣು ಮಾತ ಪಾಡ್ದು ಏನು ಪೊತ್ತಾದಿ ಈ ಪಾಡ್ನ ಭಾರಿ ಎಡ್ಡೆವು ಈ ದೈಕ್ಲೇಗಿಲ್ಲ ಮಲ್ಲಿಕ್ಕಲ್ಲ ಬಜ್ಜಿ ಇದು ಗೌರ್ಮೆಂಟ್ ಕೆಮಿಕಲ್ ಇಟ್ಟಿಡ್ದು ಗೊಬ್ಬರ ಬುಣ್ಯ ಪಾಡ್ನೆ ಇಟ್ಟು ಎಡ್ಡೆ ಅಂದುಂಡು ತೂಕ ಉಂಡು ಈ ಬಜ್ಜಿ ಮಾತ ತೂಕ ಬರ್ಬೋದು ಬರ್ಬೋದು ಅಂದೇಟು ಫಸಲ್ ಎಡ್ಡೆ ಬರ್ಬೋದು ದಿಂಜ ಎವರೇಜ್ ತೀರ ಏರ್ಲು ಪೋಬುಜೇರಿ ಇತ್ತೆ ಹೆಚ್ಚ ಒಯ್ಟ ಆಗ್ಬಣಂದು ಮಾ ತೂಪಣ ಮಾತ್ರ ತಂದೆ ಆಯ್ತ ಗುಣ ಇಂಜಿನ ಹಾಕಿ ದಾದ ತೊಂದರೆ ಆಯ್ಕೆ ಐಕಲ ಮನುಷ್ಯರ ಲೆಕ್ಕನೆ ರೋಗ ಬರ್ಬಣ ಜಾಸ್ತಿ ಉಪ್ಪುಂಡು ಈಟಿಡ್ದವರ ಅಂಚ ಪೂರ ಉಂಡು ಅಯ್ನ ಪೂರ ಜನಕ್ಕೂ ಅರ್ಥ ಮಾಡ್ಬೋದು ನಂಗೆ ಹೊರ ತಿಕ್ಕೊಡು ಕೈಕಿ ಫಸಲ ತಿಕ್ಕಂಡು ಆಪುಣ ಮಣ್ಪುಣ ಉದ್ದೇಶ ಅಂಚ ಮಣ್ಪುಣಕ್ಕೂ ಒಳ್ಳೇರಿ ಪಕ್ಕ ಅಯ್ನ ಬುಡ್ಚಿ ಖಾಲಿ ಕೆಲವು ಉಳ್ಳೇರಿ ಖಾಲಿ ಅಂಬಿ ನೀರಿಡೆ ಕಂಗದ ಒಂತೆ ಸಂಪುಲ್ ಗಂಡ್ಲು ಒಂಜಿ ಇರ್ನು ದೈ ಪಾಡ್ದು ಒಂಜಿ ನಾಲ್ಕು ಪೆತ್ತ ಸಾಂಕದು ಬಂದ ಅವು ಭಾರಿ ಎಡ್ಡನ್ನು ಎಂಕಲ ಮನವರಿಕೆ ಆತನಿ ಗೊತ್ತುಂಡು ನಾನು ಮಲ್ತಿದ್ದೆ ಆಂಡ ಆ್ಯಂಡ್ ಪೂರೈ ಸೈರ ಅಂದ್ರೆ ಕಷ್ಟ ಆಗೋಣ ಆತ ಇರೈತ ಗ್ಯಾಸ್ ಗ್ಯಾಸ್ ಗ್ಯಾಸ್ ಇತ್ತೀನಿ ಇತ್ತ ಅವು ಪಂಡ ಪೆತ್ತ ಅಂದು ಕಮ್ಮಿ ಅಂತ ಬಗ್ಗೆ ಇತ್ತೆ ನೆಟ್ ಬಂಡಾರ ಎಂಜಿನ ಜನಕ್ಕಲು ತಿಕ್ಕುಜ್ಜಿಂದ ಅಂಜ ಐತೆ ಬಜ್ಜೈಕ್ ದೆಪ್ಪರ ಬೊಕ್ಕ ಐಕ್ ಮರ್ದು ಬಿಡ್ರ ಜನ ತಿಕ್ಕುಂಡ ಮರದು ಬಿಡವಂಡ ಇತ್ತೆ ಪೂರ ಐಕೆ ಬೋಡಾಪುನ ಸರಕಾರದ ಸವಲತ್ತು ಉಂಡು ದೋಣ್ತಿಂಡು ತಿರ್ತಿಡ್ದೆ ಮರದು ಬುಡಿಯರೆ ಬಜ್ಜಿ ದೆಪ್ಪರೆ ಮಾತ ಉಂಡು ಸರಕಾರ ಸಬ್ಸಿಡಿ ತಿಕ್ಕುಂಡು ಅಂಡ ಐಕ್ಲ ನಮ್ಮನೇ ಮಲ್ತಿನ ಮಾತ್ರ ಇಜಿರ ಐಲ್ಲ ಪಿದ ಹಿಡ್ದು ಜನ ಕಣತ್ತಿನ ಆಯ ಪಣಪಿ ಎಂಕ ಖಾಲಿ ಈತನ ದಿನಕ್ಕೂ ಮೂಜಿ ಸಾರ ಕೇನುಣೇ ಇಲ್ಲ ಒಂಜಿ ದಿನ ಬಜ್ಜೆದ ಎತ್ತಿನ ಮೂಜಿ ಸಾರ ಕೊರಡು ಒಂಜಿ ದಿನ ಮರದು ಬುಂಡ ಒಂಜಿ ಡ್ರಮ್ಮಗೂ ಒಂಜಿ ಸಾರದ ಲೆಕ್ಕ ಕೊರಡು ಏತ ಡ್ರಮ್ಮು ಬುಡಿ ಆತ ಡ್ರಮ್ಮಗೂ ಆತ ಸಾರ ಕೊರಡು ಆ ರೀತಿಯ ಪರಿಸ್ಥಿತಿ ಉಂಡು ಅಂಚ ಅದು ನಿಂಜ ಈ ಒಯ್ಟ್ಲ ಪಣಿಯರೆ ಮಾತ್ರ ತುಯ್ಯರೆ ಮಾತ್ರ ಒಂಜಿ ನಾಕ ಆತ ಸುಲಭ ಅತ್ತಂದೆ ಒಕ ಕೃಷಿಕಾಗೈಟ್ ದಿಂಜ ಲಾಭದಾಯಕ ತಿಕ್ಕೊಂಡು ಮಣ್ಣ ಇದಲ್ಲ ಪಣೆರಾಬುಜಿ ಆಂಡ ದುಮ್ಮುರ್ ದಿಂಜಿ ಇತ್ತಿನ ಅನುಭವನ ಐನು ಕಮ್ಮಿ ಮಣ್ಪೇರೆ ಮನಸ್ಸು ಬರ್ಬುಜಿ ಐನು ಬುಡಿಯರೆ ಮನಸ್ಸು ಕೇನುಜಿ ಐನು ಏತನ ನಷ್ಟಂದೇ ಪಣೆರಾಬುಜಿ ಆಂಡ ಆಯನ ಜೀವನಗು ತೊಂದರೆ ಒಂದಿಂದ ಎನ್ನ ಅನಿಸಿಕೆ ಹೌ ಸರಿ ಐತೊಟ್ಟು ಇರು ಎಡ್ಡೆ ಮುಂಚಿಲ್ಲ ಮಲ್ ತೊಂದಿಲ್ಲ ಅಂದು ಅವು ಎಡ್ಡೆ ಮುಂಚೆ ಹೆಂಗೊಂಜಿ 75 kilos ಆ ಒಂದು ಇತ್ತೀನಿ ಅವಳ 1 kilos ಒಂಜಿ 1 kilos ತರತ ರೋಗ ಐತೆ ತನ್ನಷ್ಟೇ ಸೈಪುಣ ಐಕೆ ದಾದಾನ್ ಗೊತ್ತ ಐಕೆ ಮರ್ದ ಉಣ್ಣು ಪಣ್ಪೇರಿ ಮರ್ದ ಪಾಡದಿಂದಲ ಅವು ಅವು ಪೂರ ಕಾಳೆ ಒಂದು ಬೈದಿಂದಿತ್ತು ಸಾಧಾರಣ ಕೆಲವು ತೋಟಲ ಅಡಿಗೆ ಅವು ಉಂಡು ಮಂಜಲ ಅದು ಸೈಪುಣ ಐತೊಟ್ಟಿಗೆ ಇರೇನ ತೋಟಟು ಬೇತೆ ಬಾರೆ ಇಂದು ಪುರ ಪುರ ಉಂಡು ಬಾರೆ ಪುರ ಉಂಡು ಇರು ಬೊಂಡನ್ ಮಾರುವಾರ ಎಂಚ ಬೊಂಡ ಮಾರು ಬೊಂಡ ಮಾರಂಡ ಲಾಭ ಅಂದ್ ಮಾಡ್ಬೇರಿ ಆಂಡ ಎಂಗ್ಲಿಗೆ ಐಟು ಜಾತಿ ಇಷ್ಟ ಅಂತ ಬೊಂಡ ದತ್ತದ ಕುರ್ಬಣ ಬೊಂಡ ತಾರೆ ಆಂಡ ಎಂಕ್ಲೆಗೆಲ್ಲ ಅದು ದಿಂಜಿ ಎಂಕಲ್ ಒಂಜಿ ಒಂಜಿ 10-5 ತಾರೆ ಉಪ್ಪುಣಿ ಆಂಡ ಎಂಕಲ ಖರ್ಚಿಗೆ ಅದು ಒಂತೆ ಮಾರಿ ಇರ್ತಿಕೊಂಡು ಐಕಿ ಬೋಡ ಹತ್ತಿ ಎಂಗ್ಲ ಬೊಂಡ ಅಂದ ಪೂಜ ತಾರೈನೇ ದತ್ತದ ಮಾರ ತಾರಾಯಿ ದೆತ್ತದ ನುಂಗಾತು ತಾರಾಯಿ ಕೊಪ್ಪರಣ ಅದು ಎಣ್ಣೆ ಬೋಡ ಎಂಗ್ಲೇ ಬೋಡ ಬೋಡ ದೀದು ಬಾಕಿ ಹೆಚ್ಚಿಗೆ ತಾರಾಯಿ ತೋಟದ ನಡುಟ್ಟ ಅದು ಸುತ್ತಾಗ ತೋಟ ನಡುಟ್ಟಿತ್ತು ಸುತ್ತಾಗ ಉಂಟು ಐಕ್ ವಿಶೇಷ ಮಲ್ಲದಾಲ ಐಕ್ಯದ ತಾರಲೆ ಐಕ್ಯಲ ಇತ್ತು ಅವ್ರ ನುಸಿ ಬಾಧೆ ಎಂದಿತ್ತೀನಿ ಅವು ಇತ್ತೆ ಅಂತ ಕಡಿಮೆ ಒಂದು ಬೈದಿನಿ ಆತದಾಲ ತೊಂದರೆ ಅಂತ ತೋಜುಚಿ ಐಕ್ ಇರೋ ಇಂಚಿನ ಗೊಬ್ಬರ ಅವಲ ಐಕ್ ಪಣಪೇರಿ ಮರದ ಉಂಡು ಅಣ್ಣ ಮರದ ಬುಡ್ಪುಣಿನ ವ್ಯವಸ್ಥೆ ಮಲ್ತಿಚಿ ಅಲ್ಲ ಆತದಾಲ ಬಾಧೆ ಅಂದ್ರೆ ಬೈದಿಚಿ ತೊಂದರೆ ಆತಿಚಿ ಬಗ್ಗೆ ಐಕ್ ಉಪ್ಪು ಪಾಡೋಣ ಅಂಚಿನ ಉಪ್ಪು ಅವು ಜೂನ್ ತಿಂಗಳು ಐಕೆ ಉಪ್ಪು ಬೇತೆ ಗೊಬ್ಬರ ಪಾಡೋಳಿ ಇದು ತಪ್ಪು ಕಿದೆತ್ತ ಗೊಬ್ಬರ ಅವರ ಪಾಡಿನ ಟೈಮ್ ಜೂನುಡು ಬೊಕ್ಕ ಇದರ ಜುಲೈ ಆಗಸ್ಟ್ ಉಡ್ದು ಬೊಕ್ಕ ಪಾಡೋಳಿ ಅಂಚ ಒಂಜ ಐಕೊಂಜಿ ಟೈಮ್ ಉಂಡು ಇದ ತಪ್ಪು ಇರಗ ಬೊಡೈನ ತುಂಡ ತಪ್ಪು ದುಮ್ಮು ಇತ್ತಂಡಿ ಒಂಜಿ ರಡ್ಡೆ ಎಕರೆ ಗುಡ್ಡೆ ಇತ್ತಂಡಿ ಅವು ಸರಕಾರ ಐನಂಜಿ ಎಕ್ವಾರ ಅಂತಂಡಿ ಇಂಜಿನಿಯರಿಂಗ್ ಗೊತ್ತಿ ಕೃಷಿ ಕೈಗಾರಿಕೆ ಪಂಡದ ಅಭಿವೃದ್ಧಿ ಅಂದ್ರೆ ಅಂಚ ರಡ್ಡೆ ಎಕರೆ ಗುಡ್ಡೆ ಇತ್ತ ಹೋದ್ ಇತ್ತೆ ಗುಡ್ಡೆ ತಪ್ಪು ಉಂಡು ಕಣಪುಣಂಜಿನ ವ್ಯವಸ್ಥೆ ಕಷ್ಟ ಕಷ್ಟ ಐಕ ಈ ತೈರಿನ ತಾರಾಯಿಕಲ ಬಜ್ಜೆ ಐಕಲ ಈ ಗೊಬ್ಬರ ಪಾಡು ನೈಜ ಕಿದ್ದೆತ್ತ ಗೊಬ್ಬರ ಅಲ್ಪ ಪರಿಸರ ಇಟ್ಟದಲ್ಲ ಮರಕ್ಕಲೇಡಿ ತಿನ್ನ ಐ ಕಟ್ತಿದ್ ದೀಂಜ ಅದು ಐ ಒಂದೆ ಬೋಡಾಬುಣ ಗೊಬ್ಬರ ಮತ್ತೆ ಪಾಡ್ದೆ ಮಣ್ಣ ಅಪಗ ಈರಕ್ಕ ಗುಡ್ಡೆ ಇತ್ತೆ ದಾಲಜ್ಜಿ ಗುಡ್ಡೆ ದಾಲಜ್ಜಿ ಈರ ಈ ದುಂಬುಡ್ತೆ ಬತ್ತಿನ ಕೃಷಿನೇ ಮಲ್ತೊಂದುಲ್ಲಾರ ಹೊಸತ್ತೆ ಹೆಂಚಿನ ಅಂಟಲ್ಲ ಮಲ್ಪೇರ ಇರಕ್ಕೆ ಆಲೋಚನೆ ಮಲ್ತಿದ್ಜಾರ ಹೊಸತ್ತೆ ಮಲ್ಪುಣ ಖಾಲಿ ಜಾಗ ಇಜ್ಜಿ ನಮ್ಮಡ ಪಂಡ ಇತ್ತೆ ಇತ್ತಿನ ಜಾಗ ಪೂರ ಅವು ದೀದ ಐತೆ ಮುಂದುವರಿಸೋಡು ಮಣ್ಣುಜಿ ಆಸೆ ಆತಿ ಅಪಗ ಈ ಸರ್ತಿ 50 cents ಇರು ಮಲ್ತೊಂದು ಇಜ್ಜಾರ ಈ ಸಲ ಮಲ್ತಿದ್ದಿ ಅಂಚೆ ಅವೇನೆಲ್ಲ ಬರ್ಪಿ ವರ್ಷ ಕಂಗ ದೀಪಿನ ಅಂದಾಜು ಉಂಡ ಅಂದಾಜು ಮಲ್ತಿ ತೋಡು ಇಂಜಿನ ಬೇತೆ ಬೇತೆ ಜನಗಳು ಅನ್ಪೇರು ಇತ್ತೆ ನಮ್ಮ ಬೆಂಗಳೂರು ಮುಟ್ಟಲ ಈ ಬಜ್ಜೈತ ತೋಟ ಉಂಡು ತೋಟ ಅಡೆ ಮುಟ್ಟ ಎತ್ತದಂಡ ಇತ್ತೆ ಬಜ್ಜೆ ಕೊಲ ಅಂಟಲ ಅಂತ ಒಂಜಿ ಪರ್ಯಾಯ ಬೆಳೆ ಅಂದ ಹೂವು ಅಂಟಲ ಮಲ್ತೊಂದು ಪೋಡು ಉಂದು ಈರ ಅಂಚ ಆಲೋಚನೆ ಮಲ್ತಾರ ಅಂಚ ಅಂಚ ತೋಜುಂಡು ಅಯ್ನ ಪೂರ ಅಯ್ನ ಮುಗಿಪೋಣ ಬಡ್ಚಿ ಆ ತಲ ಒರಿಪೋಡು ಅನ್ಬೋಜಿ ಅಭಿಪ್ರಾಯ ಉಳ್ಳಾಣ ಅಂಚ ಹೆಂಚಿನ ಮಲ್ಪೋಡು ಪಂಡ ಮಣ್ಪುಣಂಡ ಬತ್ತದ ಕೃಷಿ ಹಾಕಿ ಬೇಡಪ್ಪ ಭದ್ರತೆ ಇಡಿ ಮಲ್ಪೋಡ ಬೇತದಾಲಜ್ಜಿ ನಂಗೆ ಅಗತ್ಯ ಬಡೇನಿ ಒಣಸುಗಾರಿ ಐ ಮಾತಾಲ ಬೊಕ್ಕ ಅಂಚ ಅದು ಒಣಸೆ ಒಣಸಿಗೆ ಬೋಡಪ್ಪಣ ಅಂಜಿನ ಮಣ್ಪೋಡು ಕೆಯೇ ಮಣ್ಪೋಡ ಐಕೆ ಬೋಡದು ಐನ ಆತು ಮುಂದುವರೆಸಿದ್ರೆ ಆ ಮಣ್ಪುಡು ಮನಸ್ಸು ಉಂಟು ಮುಂದಿನ ಆಲೋಚನೆ ತೋಡದು ತೋಡ ಸರಿ ಮಂಜುನಾಥ್ ಮೌಲ್ಯರೇ ನಿಮ್ಮ ಈ ಪರಂಪರಾನುಗತವಾಗಿ ಬಂದಂತಹ ಭತ್ತ ಹಾಗೆ ಅಡಿಕೆ ಮತ್ತು ಒಳ್ಳೆ ಮೆಣಸು ಮತ್ತು ತೆಂಗಿನ ಕೃಷಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ ನಮಸ್ಕಾರ ನಮಸ್ಕಾರ ಇದುವರೆಗೆ ಉಳ್ಳಾಲ ತಾಲೂಕು ಕುರ್ನಾಡು ಗ್ರಾಮದ ಮಂಜುನಾಥ ಮೌಲ್ಯ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ ಕಲ್ಪಾ ಭಟ್ ಅವರಿಂದ. ಬಹುಬೆಳೆ ಪದ್ಧತಿ ಮತ್ತು ಮಲ್ಚಿಂಗ್ ಅಥವಾ ಹೊದಿಕೆ, ಇದು ನೈಸರ್ಗಿಕಕ್ಕೆ ಪೂರಕವಾದ ಕೃಷಿ ಹಾಗೂ ಪರಿಸರ ಸ್ನೇಹಿ ಕೃಷಿ. ಬಹುಬೆಳೆ ಪದ್ಧತಿಯಲ್ಲಿ ಫಸಲು ಕೊಡುವ ತೆಂಗು, ಅಡಿಕೆ, ಬಾಳೆ, ಕೊಕ್ಕೋ, ಕಾಳುಮೆಣಸು ಜೊತೆಗೆ ಮದ್ದಿಗಾಗಿ ಔಷಧೀಯ ಸಸ್ಯಗಳು ಭೃಂಗ, ಕಡೀರ, ಅರರೋಟು, ಜಾಯಿಕಾಯಿ, ಲಾವಂಚ, ಹಿಪ್ಪಲಿ, ಕೀಟನಾಶಕವಾಗಿ ಹೊಂಗೆ, ಬೇವು, ಎಕ್ಕೆ, ಲಕ್ಕಿ, ಬಿಲ್ವಪತ್ರೆ, ಹಣ್ಣಿನ ಗಿಡಗಳು ಸೀತಾಫಲ, ರಾಮಫಲ, ಚಿಕ್ಕು, ಮಾವು, ಹಲಸು, ದಿವಿಹಲಸು, ಅಂಬಡೆ, ಬೀಂಪುಳಿ, ನೆಲ್ಲಿಕಾಯಿ ಹಾಗೂ ಹೂವಿನ ಗಿಡಗಳು ಎಲ್ಲವೂ ಒಂದು ತೋಟದಲ್ಲಿ ಇರುವಂಥದ್ದು. ಕೃಷಿ ಭೂಮಿಯಲ್ಲಿ ಡೈವರ್ಸಿಟಿ ಹೆಚ್ಚಾದಷ್ಟು ಅದರ ಸೊಬಗು ಹೆಚ್ಚಾಗುತ್ತದೆ. ಬಣ್ಣ ಬಣ್ಣದ ಚಿಟ್ಟೆಗಳು, ಹಕ್ಕಿಗಳು, ಜೀರುಂಡೆಗಳು ವಿಶೇಷ ಮೆರುಗು ನೀಡುತ್ತದೆ. ಅನುಗಾಲವು ಅನುಸರಿಸುವ ಫಲ, ಪುಷ್ಪಗಳ ಗಂಧ, ಸುಗಂಧಗಳು ಮುದ ನೀಡುತ್ತದೆ. ಕೃಷಿಭೂಮಿಯಲ್ಲಿರಬೇಕಾದ ಬೆಳೆ ವೈವಿಧ್ಯತೆಗಳೊಂದಿಗೆ ಮತ್ತೊಂದು ಸಂಗತಿಯನ್ನು ನಾವು ಮನದಲ್ಲಿಟ್ಟುಕೊಳ್ಳಬೇಕು. ಕೆಲವು ಗಿಡಗಳೊಂದಿಗೆ ಕೆಲವು ಗಿಡಗಳು ಬಹಳ ಫ್ರೆಂಡ್ಲಿಯಾಗಿರುತ್ತದೆ. ಗಿಡಗಳು ಕೂಡ ಸ್ನೇಹಮಯ ವಾತಾವರಣವನ್ನು ಬಯಸುತ್ತದೆ. ನಿಸರ್ಗವು ಎಂದಿಗೂ ಏಕಬೆಳೆ ಪದ್ಧತಿಯನ್ನು ಒಪ್ಪುವುದಿಲ್ಲ. ಮೊನೋಕ್ರಾಪ್ ನಮ್ಮ ಆಧುನಿಕ ಕೃಷಿ ವಿಜ್ಞಾನದ ಬಹು ಬಳುವಳಿ. ಇವತ್ತಿನ ಹೈಟೆಕ್ ಕೃಷಿ ಕೂಡ ಲಕ್ಷಾಂತರ ಎಕರೆ ವಿಸ್ತೀರ್ಣದಲ್ಲಿ ಒಂದೇ ಬಗೆಯ ಬೆಳೆಯನ್ನು ಪ್ರೋತ್ಸಾಹಿಸುತ್ತದೆ. ಸಾಮೂಹಿಕ ಸೀಬೆ ಗಿಡಗಳು, ದಾಳಿಂಬೆ ವನಗಳು, ತೆಂಗು, ಕಬ್ಬು, ಬಾಳೆ, ಅಡಿಕೆ ತೋಟಗಳು ಇವತ್ತು ಅನುಭವಿಸುತ್ತಿರುವ ದುಸ್ಥಿತಿಯನ್ನು ನೋಡುತ್ತಿದ್ದೇವೆ. ನಾವು ಒಂದೇ ಬಗೆಯ ಬೆಳೆಯನ್ನು ದೀರ್ಘಕಾಲ ಬೆಳೆದರೆ ಅದು ಮಣ್ಣಿನ ಫಲವತ್ತತೆಯನ್ನು ನಷ್ಟ ಮಾಡುತ್ತದೆ ಹಾಗೂ ಅಪಾಯಕಾರಿ ಕೀಟಗಳ ಸಂತಾನ ಜಾಸ್ತಿ ಆಗುತ್ತದೆ ಹಾಗೂ ಇನ್ನೂ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಇನ್ನು ಸ್ವಲ್ಪ ಜಾಗದಲ್ಲಿ ನಾವು ಹೊಂದಿದ್ದರೆ ಮನೆಯ ಹಿತ್ತಲಿನಲ್ಲಿ, ಟಾರಸಿಯಲ್ಲಿ, ಬಾಲ್ಕನಿಯಲ್ಲಿ, ಪಾಟ್ಗಳಲ್ಲಿ, ಗ್ರೋ ಬ್ಯಾಗ್ಗಳಲ್ಲಿ ನಾವು ನಮ್ಮ ಕೈತೋಟದಲ್ಲಿ ಇರುವ ಸ್ವಲ್ಪ ಜಾಗದಲ್ಲಿ ಬಹುಬೆಳೆ ಪದ್ಧತಿಯಿಂದ ಹೇಗೆ ಅಧಿಕ ಬೆಳೆಯನ್ನು ಬೆಳೆಸುವುದು ಅಂತ ಅವಲೋಕನ ಮಾಡುವುದಾದರೆ, ನೆಲದಲ್ಲಿ ಅಥವಾ ಒಂದು ದೊಡ್ಡ ಪಾಟ್ನಲ್ಲಿ ಭೂಮಿಯ ಕೆಳಗಿನ ಪದರದಲ್ಲಿ ಗಡ್ಡೆ, ಶುಂಠಿ, ಅರಶಿನ, ಕೆಸು, ಸಾಂಬ್ರಾಣಿ, ಮಾವಿನ ಶುಂಠಿ ಹಾಗೆ ಹಾಕಬಹುದು. ನೆಲದ ಲೆವೆಲ್ನಲ್ಲಿ ಒಂದೆಲಗ, ಹರಿವೆ, ನೆಲಬಸಳೆ, ಪುದೀನ, ನೆಲನೆಲ್ಲಿ ಹೀಗೆ ಬೆಳೆಸಬಹುದು. ನಂತರ 2-4 ಫೀಟ್ ಎತ್ತರದ ಗಿಡ ಬೆಂಡೆಕಾಯಿ, ಬದನೆ, ಟೊಮೆಟೊ, ಹಸಿಮೆಣಸು, ತುಳಸಿ, ಸಂಜೆ ಮಲ್ಲಿಗೆ, ಗೌರಿ ಹೂ ಹೀಗೆ ನೆಡಬಹುದು. ಹಾಗೆಯೇ ಅಂಚಿನಲ್ಲಿ 4ನೆಯ ಬೆಳೆಯಾಗಿ ಬಳ್ಳಿ, ತರಕಾರಿ, ಅಲಸಂಡೆ, ಹಾಗಲಕಾಯಿ, ಕುಂಬಳಕಾಯಿ, ಪಡುವಳ, ತೊಂಡೆ ಇವುಗಳೆಲ್ಲ ಮೇಲೆ ಬಳ್ಳಿಗಳಾಗಿ ಹಬ್ಬಿಸಬಹುದು. ನೆಲದಲ್ಲಿ ಆಗಿದ್ದರೆ ಬದಿಯಲ್ಲಿ ಪೇರಳೆ, ಸೀತಾಫಲ, ಪಪ್ಪಾಯ, ಬೊಂಬಾಯಿನಲ್ಲಿ ಪುನರ್ಪುಳಿ, ಅನನಾಸು, ಅಂಬಡೆ, ಬೀಂಪುಳಿ ಇದನ್ನೆಲ್ಲ ಬೆಳೆಸಬಹುದು. ದಕ್ಷಿಣದಲ್ಲಿ ಅತಿ ಬಿಸಿಲು ಬೀಳುವುದನ್ನು ತಡೆಯಲು 5ನೆಯ ಬೆಳೆಯಾಗಿ ಜಂಬೂ ನೇರಳೆ, ಚಿಕ್ಕು, ಮಾವು, ಹಲಸು ಇವುಗಳನ್ನು ಹಾಕಬಹುದು. ಹೀಗೆ ಬೆಳೆಯುವುದರಿಂದ ಸ್ವಲ್ಪ ಜಾಗದಲ್ಲಿ ನಾವು ಹಲವು ಬಗೆಯ ಬೆಳೆಯನ್ನು ಪಡೆಯಬಹುದು ಹಾಗೂ ನಾವು ಹಾಕಿದ ಎಲ್ಲಾ ಪೋಷಕಾಂಶಗಳು ಗಿಡಗಳು ಪರಸ್ಪರ ಹಂಚಿಕೊಂಡು ಬೆಳೆಯುತ್ತವೆ. ಬೆಳೆ ಪರಿವರ್ತನೆ. ಬಹುಬೆಳೆ ಪದ್ಧತಿಯಲ್ಲಿ ನಾವು ಒಂದೇ ಬೆಳೆಯನ್ನು ಬೆಳೆಯದೆ ಬೆಳೆಯನ್ನು ಬದಲಾಯಿಸಿಕೊಂಡು ಇರಬೇಕು. ಒಂದೇ ಬೆಳೆಯನ್ನು ಮತ್ತೆ ಮತ್ತೆ ಬೆಳೆದಾಗ ಉಪದ್ರವ ಕೀಟಗಳ ಸಂತಾನ ಜಾಸ್ತಿ ಆಗುತ್ತದೆ. ನಾವು ಬೆಳೆ ಬದಲಾವಣೆ ಮಾಡಿದರೆ ಕೀಟ ಅಥವಾ ಹುಳು ಬದುಕಲು ಸೂಕ್ತ ವಾತಾವರಣ ಮತ್ತು ಬೇಕಾದ ಪೋಷಕಾಂಶಗಳಿಲ್ಲದೆ ಅದರ ಜೀವಿತಾವಧಿಯಲ್ಲಿ ಸಂತಾನೋತ್ಪತ್ತಿ ಮಾಡದೆ ನಾಶವಾಗುವ ಸಾಧ್ಯತೆಗಳಿವೆ ಹಾಗೂ ನೀರನ್ನು ಹಿಡಿದಿಟ್ಟುಕೊಳ್ಳುವ ಹಾಗೂ ಭೂಮಿಗೆ ಇಂಗಿಸುವ ಶಕ್ತಿ ಜಾಸ್ತಿ ಆಗುತ್ತದೆ. ಬೆಳೆ ಪರಿವರ್ತನೆ ಮಾಡಿದಾಗ ಏಕದಳ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಇರುತ್ತದೆ, ಆದರೆ ದ್ವಿದಳ ಧಾನ್ಯಗಳು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಸ್ಥಿರೀಕರಿಸುವ ಕಾರ್ಯವನ್ನು ಮಾಡುತ್ತದೆ. ಮುಚ್ಚಲು ಅಥವಾ ಹೊದಿಕೆ ಮಲ್ಚಿಂಗ್. ಬೆಳೆಯ ಮೇಲಿನ ಭಾಗವನ್ನು